ಸಕಲೇಶಪುರ ತಾಲೂಕು ದೋಣಿಗಲ್ನಲ್ಲಿರುವ ಸಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಕೆಎನ್ ಹರ್ಷ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾನೊಂದು ಸೂಕ್ಷ್ಮ ವಿಚಾರಗಳನ್ನ ನಮ್ಮ ರೈತ ಬಾಂಧವರ ಮನಸ್ಸಿಗೆ ಹಾಕ್ತೆ. ನಮಗೂ ನಿಮಗೂ ಇಡೀ ನಮ್ಮ ಎಲ್ಲಾ ಜನತೆಗೂ ತಿಳಿದಿರೋ ಹಾಗೆ ಈ ಬಾರಿಯ ಮಳೆ ಎಲ್ಲಾ ಬೆಳೆಗಳಲ್ಲೂ ಸಾಕಷ್ಟು ನಷ್ಟವನ್ನ ಉಂಟು ಮಾಡಿದೆ. ಅಂಥದ್ರಲ್ಲಿ ನಮ್ಮ ಸಂಬಾರ ಬೆಳೆಯನ್ನು ಹೊರತಲ್ಲ. ಹಾಗಾಗಿ ನವೆಂಬರ್ ತಿಂಗಳಲ್ಲಿ ನಮ್ಮ ರೈತ ಬಾಂಧವರು ಸಂಬಾರ ಬೆಳೆಗಳ ಬೇಸಾಯ ಕ್ರಮದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಹಾಗೇನೆ ಪ್ರಮುಖ ರೋಗ ಮತ್ತು ಕೀಟಗಳು ಏನು ಕಂಡು ಬರುತ್ತೆ, ಇದರ ಸಮಸ್ಯೆಯನ್ನ ಅವರು ಯಾವ ರೀತಿ ನಿರ್ವಹಣೆ ಮಾಡಿ ಅವರ ಬೆಳೆಯನ್ನ ಕಾಪಾಡಿಕೊಳ್ಬಹುದು ಅನ್ನೋ ಕುರಿತಂತೆ ವಿಚಾರಗಳನ್ನ ಮಾಡಿಕೊಡಿ. ಸಾಂಬಾರ ಬೆಳೆಗಳ ವಿಚಾರಕ್ಕೆ ಬಂದಾಗ ಸರ್, ಹಾಸನ ಜಿಲ್ಲೆ ವಿಚಾರದಕ್ಕೆ ಬಂದಾಗ ಏಲಕ್ಕಿ ಬಹಳ ಪ್ರಮುಖವಾದಂತಹ ಒಂದು ಸಾಂಬಾರ ಬೆಳೆ. ಈ ಅಕ್ಟೋಬರ್ ನವೆಂಬರ್ ತಿಂಗಳು ಈ ಎರಡು ತಿಂಗಳು ಏನಿದೆ ಏಲಕ್ಕಿ ನರ್ಸರಿ ಮಾಡಲಿಕ್ಕೆ ಬಹಳ ಸೂಕ್ತವಾದಂತ ಕಾಲ. ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ನಾವು ತೆಗೆದಂತ ಕಾಯಿಗಳನ್ನ ಬೀಜಕ್ಕೆ ಉಪಯೋಗಿಸಿದ್ರೆ ನಮಗೆ ಉತ್ತಮವಾದಂತ ಸಸಿಗಳು ಸಿಗತ್ತೆ, ಜರ್ಮಿನೇಷನ್ ಕೂಡ ಚೆನ್ನಾಗಾಗತ್ತೆ. ಹಾಗಾಗಿ ನೀವು ಏನೇ ನರ್ಸರಿ ಕೆಲಸಗಳಿತ್ತು ಅಂತಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲೇ ಮುಗಿಸ್ಕೊಳ್ಳಿ. ಸದೃಢವಾಗಿರೋ ಗಿಡಗಳಿಂದ, ಆರೋಗ್ಯಯುತವಾದಂತ ಗಿಡಗಳಿಂದ ನಾವು ಬೀಜಗಳನ್ನ ಆಯ್ಕೊಬೇಕು. ಇದು ಸಕಾಲ. ಕನಿಷ್ಠ ಪಕ್ಷ ಒಂದು ಎಕರೆಗೆ ಒಂದು ಕೆಜಿಯಷ್ಟು ನಾವು ಹಸಿ ಕಾಯಿಗಳನ್ನ ಆಯ್ಕೊಂಡ್ರೆ ಒಂದು ಹೆಕ್ಟೇರ್ಗೆ ಬೇಕಾಗಿರುವಷ್ಟು ನಮಗೆ ಗಿಡಗಳು ಆಗ್ತದೆ. ಕನಿಷ್ಠ 3-5 ಸಾವಿರ ಗಿಡಗಳು ಸಿಗ್ತದೆ. ತಗೊಂಡಿರುವಂತ ಬೀಜಗಳನ್ನ ಚೆನ್ನಾಗಿ ಮರಳಿನಲ್ಲೋ ಅಥವಾ ಒಲೆ ಬೂದಿನಲ್ಲೋ ಉಜ್ಜಿ ತೆಗೆದ್ರೆ ಅದರ ಮೇಲಿರುವಂತಹ ಲೋಳೆ ಅಂತ ಪದಾರ್ಥ ಎಲ್ಲ ಬಿಟ್ಟೋಗ್ತದೆ. ನಂತರ ಅದರ ಬೀಜದ ಮೊಳಕೆ ಪ್ರಮಾಣ ಜಾಸ್ತಿ ಮಾಡಲಿಕ್ಕೆ ಆಸಿಡ್ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ನಮ್ಮ ಸಂಸ್ಥೆಗೆ ತಂದುಕೊಟ್ರೆ ನಾವು ತುಂಬಾ ನಾಮಿನಲ್ ಚಾರ್ಜಸ್ ನಲ್ಲಿ ಆಸಿಡ್ ಟ್ರೀಟ್ಮೆಂಟ್ ಮಾಡಿಕೊಡ್ತೇವೆ. ಅಥವಾ ಅವರುಗಳಿಗೆ ಲಭ್ಯತೆ ಇತ್ತು ಅಂತಂದ್ರೆ 25% ನೈಟ್ರಿಕ್ ಆಸಿಡ್ ಅಂದ್ರೆ 25 ml ಆಸಿಡ್ ಅನ್ನ 75 ml ನೀರಿನಲ್ಲಿ ಹಾಕಿ ಇಟ್ಟಾಗ ಅದು 25% ಆಗ್ತದೆ. ಯಾವಾಗ್ಲೂ ಗಮನಿಸ್ಲಿ, ಆಸಿಡ್ನ ನೀರ್ಗೆ ಹಾಕ್ಬೇಕು, ನೀರನ್ನ ಆಸಿಡ್ಗೆ ಹಾಕ್ಬಾರ್ದು. ಇಲ್ಲ ನನಗೆ ಈ ಆಸಿಡ್ ಗೋಜಲೇ ಬೇಡಪ್ಪ ಅಂತಂದ್ರೆ ಶುದ್ಧವಾದ ಹಸುವಿನ ಗಂಜಲ ತಗೊಳ್ಳಿ, ಒಂದು ರಾತ್ರಿ ನಿಮ್ಮ ಬೀಜಗಳನ್ನ ಅದರಲ್ಲಿ ನೆನೆ ಹಾಕಿ ಬೆಳಗ್ಗೆ ಅದನ್ನ ತೊಳೆದು ಮಡಿಗೆ ಹಾಕಿ. ಇದು ಬಹಳ ಅವರಿಗೆ ಸರಳ ಅಂತ ಸರಳ ಅವರೇ ಮಾಡ್ಕೊಳ್ಬಹುದು. ಯಾಕಂದ್ರೆ ಹಸುವಿನ ಗಂಜಲದಲ್ಲಿ ಕೂಡ ಯೂರಿಕ್ ಆಸಿಡ್ ಇರೋದ್ರಿಂದ ಅದು ನಿಧಾನವಾಗಿ ಬೀಜದ ಮೇಲ್ಪದರ ಏನಿರ್ತದೆ ಅದನ್ನ ಕರಗಿಸ್ತದೆ. ಹಾಗಾಗಿ ಅವರು ಮನೆ ಮಟ್ಟದಲ್ಲೇ ಇದನ್ನ ಮಾಡ್ಕೋಬಹುದು. ಇದನ್ನ ಮಾಡಿಕೊಂಡು ಅವರು ನರ್ಸರಿ ಕೆಲಸ ಮಾಡ್ಕೊಬಹುದು. ಇನ್ನ ಮೇನ್ ಫೀಲ್ಡ್ ವಿಚಾರಕ್ಕೆ ಬಂದಾಗ, ಮುಖ್ಯವಾದ ನಮ್ಮ ತೋಟಗಳಲ್ಲಿ ಏನಾಗ್ತದೆ, ಅತಿ ಹೆಚ್ಚು ಮಳೆ ಬಿದ್ದಿದೆ, ಮೇಲ್ಭಾಗದ ಮಣ್ಣು ಕೊಚ್ಚೋಗಿದೆ, ಮತ್ತೆ ಇದರಿಂದಾಗಿ ನಮಗೆ ಬಹಳ ಮುಖ್ಯವಾಗಿ ಏನಾಗ್ತದೆ, ಬೆಳೆ ಕಾಳುಮೆಣಸಿರ್ಲಿ ಅಥವಾ ಏಲಕ್ಕಿ ಇರಲಿ ಎರಡೂ ಕಡೆ ಏನಾಗ್ತದೆ, ನಮಗೆ ಮೇಲ್ಮಣ್ಣು ಕೊಚ್ಚೋಗಿರೋದ್ರಿಂದ ಬಿಳಿ ಬೇರುಗಳು ಕಾಣ್ಲಿಕ್ಕೆ ಶುರು ಆಗ್ತಾ ಹೋಗ್ತದೆ. ಹಾಗಾಗಿ ಪಕ್ಕದ ಬುಡದಿಂದ ತೆಗೆಯೋದು ಬೇಡ, ಬುಡದ ಸ್ವಲ್ಪ ದೂರ, ಒಂದು 4 ಅಡಿ ದೂರದಿಂದ ಮಣ್ಣನ್ನ ತೆಗೆದು 1 ಇಂಚಿನಷ್ಟು ಮಣ್ಣನ್ನ ಹಾಕಿ ನಾವು ಬುಡಗಳನ್ನ ಎಲ್ಲಿ ಬೇರುಗಳು ಹೊರಬಂದಿರ್ತದೆ ಅದನ್ನೆಲ್ಲ ಮುಚ್ಚಬೇಕು. ಇದು ಮೊದಲನೇ ಕೆಲಸ ಆಗ್ಬೇಕಾಗಿರುವಂತದ್ದು. ಎರಡನೇದಾಗಿ ಸುಣ್ಣ ಹಾಕ್ಬೇಕು. ಎಲ್ಲಿ ನಮಗೆ ಮಣ್ಣಿನ ರಸಸಾರ 6 ಕಡಿಮೆ ಇರ್ತದೆ ಅಂತ ಕಡೆ ವರ್ಷಕ್ಕೆ 2 ಸತಿ ಸುಣ್ಣ ಹಾಕ್ಲಿಕ್ಕೆ ಹೇಳ್ತೀವಿ. ಸುಣ್ಣ ಹಾಕೋದ್ರಿಂದ ಒಂದು ಏನಾಗ್ತದೆ, ಮಣ್ಣಿನ ರಸಸಾರ ಸರಿ ಹೋಗುತ್ತೆ. ಮಣ್ಣಿನ ರಸಸಾರ ಸರಿಯೋದ ನಂತರ ಮಣ್ಣಿನಲ್ಲಿ ಲಭ್ಯವಿರುವಂತಹ ಪೋಷಕಾಂಶಗಳು ಸಂಪೂರ್ಣವಾಗಿ ಬೆಳೆಗಳು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಸುಣ್ಣದ ಕೆಲಸನೇ ಇದು. ಮತ್ತೆ ಮೂರನೇದಾಗಿ, ಸುಣ್ಣನ ನಾವು ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ಪ್ರತಿ ವರ್ಷ ಬಳಸಿದಂತ ಪಕ್ಷದಲ್ಲಿ ರೋಗದ ಉಲ್ಬಣತೆ ಕಡಿಮೆ ಇರ್ತದೆ. ಹಾಗಾಗಿ ಸುಣ್ಣವನ್ನ ಹಾಕೋದು ಬಹಳ ಮುಖ್ಯ ಆಗಿರ್ತದೆ. ಎರಡನೇದಾಗಿ, ನಮ್ಮ ಏಲಕ್ಕಿ ಆಗ್ಬೋದು, ಕಾಳುಮೆಣಸು ಆಗ್ಬೋದು, ಈ ಜೈವಿಕ ಗೊಬ್ಬರಗಳು ಮತ್ತೆ ಜೈವಿಕ ಶಿಲೀಂಧ್ರ ನಾಶಕಗಳಿದ್ದಾವೆ. ಸಾಮಾನ್ಯವಾಗಿ ಈ ಟೈಮ್ನಲ್ಲಿ ನಮ್ಗೆ ಕೀಟಗಳ ಬಾಧೆ ಶುರು ಆಗ್ತದೆ. ಈಗ ಇದುವರೆಗೂ ನಮ್ಗೆ ಕೀಟಗಳ ಬಾಧೆ ಇರೋದಿಲ್ಲ ಮಳೆ ಇದ್ದಾಗ. ಮಳೆ ಬಂದ ನಂತರ ಕೀಟಗಳ ಬಾಧೆ ಶುರು ಆಗ್ತದೆ. ಬಹಳ ಮುಖ್ಯವಾಗಿ ಏಲಕ್ಕಿನಲ್ಲಿ ನಮ್ಗೆ ಶೂಟ್ ಫ್ಲೈ, ಕಾಂಡಕರ್ಕ ಜೊತೆಗೆ ನಮ್ಗೆ ಈ ದಂಟು ಕೊರಿಯುವಂತ ಹುಳ ಅಥವಾ ದಂಟಿನ ಹುಳ ಸಮಸ್ಯೆ ಜಾಸ್ತಿ ಆಗ್ತದೆ. ಈ ದಂಟಿನ ಹುಳನ ನಿರ್ವಹಣೆ ಮಾಡ್ಬೇಕಂದ್ರೆ ಒಂದು ತೋಟ ಸ್ವಚ್ಛವಾಗಿ ಇಟ್ಕೊಬೇಕು, ಮತ್ತೆ ನಿಯಮಿತವಾಗಿ ನೀರಾವರಿ ಸೌಲಭ್ಯವನ್ನ ಇಟ್ಕೋಬೇಕು. ಮೂರನೇದಾಗಿ, ಜೈವಿಕವಾಗಿ ಇದನ್ನ ನಾವು ಹತೋಟಿಗೆ ತಂದ್ಕೋತೀವಿ ಅಂತಂದ್ರೆ ಫಿಶ್ ಮೀಲ್ ಟ್ರ್ಯಾಪ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಮೀನಿನ ವಾಸನೆ ಬರುವಂತ ಪದಾರ್ಥ, ಅದು ಮೀನು ಚೆನ್ನಾಗಿರುವಂತದ್ದೇ ಆಗ್ಬೇಕು ಅಂತ ಏನಿಲ್ಲ, ಕೊಳತಿರುವಂತ ಮೀನು, ಮೀನಿನ ತಲೆ, ಹುರುಪು, ಬಾಲ, ಈ ತರದ ವೇಸ್ಟ್ ಏನಿದೆ ಒಟ್ಟಾರೆ ಮೀನಿನ ವಾಸನೆ ಬರಬೇಕು ಅಂತ, ವಾಸನೆ ಬರುವಂತ ಮೀನಿನ ಪದಾರ್ಥಗಳನ್ನ ಆ ಡಬ್ಬದಲ್ಲಿ ಹಾಕಿ ಆ ಡಬ್ಬಕ್ಕೆ ಊದೋ ಕೊಳವೆನ ಕಾಯಿಸಿ ಮೂರ್ನಾಲ್ಕು ಹೋಲ್ ಮಾಡಿಡಿ. ಹುಳುಗಳು ಅಟ್ರಾಕ್ಟ್ ಆದ್ರೆ ಹೋಗ್ಲಿಕ್ಕೆ ದಾರಿ ಬೇಕಲ್ಲ, ಅದಕ್ಕೋಸ್ಕರ ಅದಕ್ಕೆ ಒಂದು ಅರ್ಧ ಲೀಟರ್ ನೀರು ಮತ್ತೆ ಒಳಗ್ ಬಂದಂತ ಹುಳ ಸಾಯ್ಲಿಕ್ಕೆ ಯಾವ್ದಾದ್ರೂ ಕೀಟನಾಶಕ ನಿಮ್ಮಲ್ಲಿ ಯಾವ್ದಿದೆ ಅದು ಕೀಟನಾಶಕವನ್ನ ಹಾಕಿಟ್ಟು ನೀವು ಬಿಟ್ರೆ ಕನಿಷ್ಠ ಪಕ್ಷ ಒಂದು ಡಬ್ಬದಲ್ಲಿ 2-5 ಸಾವಿರ ದಂಟಿನ ಹುಳಗಳು ಅಟ್ರಾಕ್ಟ್ ಆಗಿ ಸಾಯ್ತವೆ. ನೋಡ್ಲಿಕ್ಕೆ ಸೇಮ್ ನಮ್ಮ ನೊಣ ಏನಿದೆ ಅದರ ಸಣ್ಣ ಸೈಜ್ ಏನಿದೆ ಅದೇ ರೀತಿ ಕಾಣ್ತದೆ, ನೊಣದ ರೀತಿನೇ ಕಾಣ್ತದೆ. ಸುಮಾರು ಒಂದು 50-60% ಹತೋಟಿ ಇದು ಮಾಡುತ್ತೆ. ಅದ್ರ ಜೊತೆ ತೋಟವನ್ನ ಸ್ವಚ್ಛವಾಗಿಡೋದ್ರಿಂದ ಕೂಡ ನಮ್ಗೆ ದಂಟಿನ ನೊಣದ ಉಳಿದ ಬಾಧೆ ಕಡಿಮೆ ಇರ್ತದೆ. ಇನ್ನ ಇದಾದ ನಂತರ ಏನಾಗ್ತದೆ ನಮ್ಗೆ ಥ್ರಿಪ್ಸ್ ಬಾಧೆ ಕೂಡ ಶುರು ಆಗ್ತದೆ. ಹಾಗಾಗಿ ಏಲಕ್ಕಿಯಲ್ಲಿ ಹಳೆ ಗರಿಗಳನ್ನ ಊರಾಕ್ಬೇಕು, ತೆಗಿಬೇಕು, ಡಿಟ್ರಾಶಿಂಗ್ ಅಂತ ಹೇಳ್ತೀವಿ. ಮತ್ತೆ ಹಳೆ ಕಂದುಗಳನ್ನ ತೆಗಿಬೇಕು, ಬುಡಾನ ಸ್ವಚ್ಛವಾಗಿ ಇಟ್ಕೋಬೇಕು. ಇದಿಷ್ಟು ಬಹಳ ಮುಖ್ಯವಾಗಿ ಮಾಡಬೇಕಾದಂತ ಬೇಸಾಯ ಕ್ರಮಗಳು. ಪೋಷಕಾಂಶ ನಿರ್ವಹಣೆ ಬಂದಾಗ ಏಲಕ್ಕಿಗೆ ನೀರಾವರಿನಲ್ಲಿ ಮಾಡ್ತಾ ಇರುವಂತವ್ರಿಗೆ ಕೊನೆ ಕಂತಿನ ರಸಗೊಬ್ಬರ ಕೊಡ್ಲಿಕ್ಕೆ ಸೂಕ್ತವಾದಂತ ಕಾಲ ಇದು. ಹಾಗಾಗಿ ಕೊನೆ ಕಂತು ಸುಮಾರು 1 ಹೆಕ್ಟೇರ್ಗೆ 40 ಕೆಜಿ ಸಾರಜನಕ, 40 ಕೆಜಿ ರಂಜಕ, 80 ಕೆಜಿಯಷ್ಟು ಪೊಟಾಶ್ ಈ ಗೊಬ್ಬರಗಳನ್ನ ಮಿಶ್ರಣ ಮಾಡಿ ನಾವು ಗಿಡಗಳಿಗೆ ಕೊಡಬೇಕಾಗ್ತದೆ. ಇದ್ರ ಜೊತೆಗೆ ನಾವು ಕೇವಲ ಪ್ರಮುಖ ಪೋಷಕಾಂಶಗಳ ಬಗ್ಗೆ ಮಾತ್ರ ಯಾವಾಗ್ಲೂ ಕಾನ್ಸಂಟ್ರೇಷನ್ ಕೊಡ್ತೇವೆ, ಲಘು ಪೋಷಕಾಂಶಗಳನ್ನ ಮರ್ತೇ ಬಿಡ್ತೀವಿ. ಈಗ ನಮ್ಗೆ ಊಟ ಮಾಡ್ಲಿಕ್ಕೆ ಹಪ್ಪಳ ಬೇಕು, ಉಪ್ಪಿನಕಾಯಿ ಬೇಕು, ಪಲ್ಯ ಬೇಕು, ಗಿಡಗಳಿಗೂ ಅದೇ ರೀತಿ ಬೇಕು. ಹಾಗಾಗಿ ಲಘು ಪೋಷಕಾಂಶಗಳ ವಿಚಾರಕ್ಕೆ ಬಂದಾಗ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ ಕ್ಯಾಲಿಕಟ್ನವರು ಈ ಏಲಕ್ಕಿಗೆ ಅಂತಾನೆ ಸಿದ್ಧಪಡಿಸಿರುವಂತಹ ಒಂದು ಲಘು ಪೋಷಕಾಂಶಗಳ ಮಿಶ್ರಣ ಇದೆ. ಆ ಮಿಶ್ರಣನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ ಹಾಕಿ ಸಿಂಪಡಣೆ ಮಾಡಬೇಕು. ಸಾಮಾನ್ಯವಾಗಿ ನಾವು ಇದನ್ನ 3-4 ಸಿಂಪಡಣೆ ಹೇಳ್ತೀವಿ, 3 ರೌಂಡು. 1 ಹೂವಾಡೋ ಅಂತ ಅಂದ್ರೆ ಏಪ್ರಿಲ್ ತಿಂಗಳು, 2 ಹೂವಾಡೋ ಅಂತ ತುಂಬಾ ಪೀಕ್ ಸ್ಟೇಜ್ ಅಲ್ಲಿ ಇರ್ತದೆ, ಕಾಯಿ ಕಚ್ಚಕ್ ಶುರು ಆಗಿರ್ತದೆ ಅಂದ್ರೆ ಮೇ ಜೂನ್ ಮೊದಲನೇ ವಾರ. 3ನೇ ಅಂತ ನಮ್ಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಇವು 3 ತಿಂಗಳಲ್ಲಿ ಅನುಕೂಲ ನೋಡ್ಕೊಂಡು ನಾವು ಮಾಡ್ಕೊಬೇಕು. ಇದನ್ನ ಬಳಸೋದ್ರಿಂದ ಒಂದು ಲಘು ಪೋಷಕಾಂಶಗಳ ಪೂರೈಕೆ, ಅದರ ಜೊತೆಗೆ ನಮ್ಮದೇ ಆದಂತ ಸಂಶೋಧನೆಗಳಲ್ಲಿ ನಾವು ಕಂಡುಪಟ್ಟಿರೋದು ಏನಂತಂದ್ರೆ ಕಾಳಿನ ತೂಕ ಕೂಡ ಹೆಚ್ಚುತ್ತೆ. ರಿಕವರಿ ಪರ್ಸೆಂಟೇಜ್ ನಮ್ಗೆ ರೆಗ್ಯುಲರ್ ಆಗಿ 20% ಬರ್ತಾ ಇದ್ರೆ ಇದರಲ್ಲಿ 1-1.5% ಅಷ್ಟು ರಿಕವರಿ ಕೂಡ ನಮ್ಗೆ ಹೆಚ್ಚಾಗತ್ತೆ. ಹಾಗಾಗಿ ಇಳುವರಿನಲ್ಲಿ ನಿಮ್ಗೆ ಕನಿಷ್ಠ 10% ಅಷ್ಟು ಇಳುವರಿ ಕೂಡ ಹೆಚ್ಚಾಗ್ತದೆ. ಹಾಗಾಗಿ ರೆಗ್ಯುಲರ್ ಪೋಷಕಾಂಶಗಳು ಏನಿದಾವೆ ಅದ್ರ ಜೊತೆಗೆ ಲಘು ಪೋಷಕಾಂಶಗಳನ್ನ ನಾವು ಒತ್ತು ಕೊಡಬೇಕು. 1% ಬೋರ್ಡೋನ ಮಾಡ್ಲಿಕ್ಕೆ ಅಕ್ಟೋಬರ್ ನವೆಂಬರ್ ತಿಂಗಳು ಸಕಾಲ. ಸಾಮಾನ್ಯವಾಗಿ ವರ್ಷಕ್ಕೆ 2 ಸರ್ತಿ ನಾವು ಸ್ಪ್ರೇ ಮಾಡ್ಲಿಕ್ಕೆ ಹೇಳ್ತೀವಿ. ಮಳೆ ಬಾಧೆ ಈ ವರ್ಷ ಇತ್ತಲ್ಲ, ಈ ರೀತಿ ಏನಾರ ಬಾಧೆ ಇತ್ತು ಅಂತಂದ್ರೆ ಅಥವಾ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಮ್ಗೆ ಮಳೆ ಬಾಧೆ ಇದೆ ಅನ್ನುವಂತ ಮುನ್ಸೂಚನೆಗಳು ಇಲಾಖೆಯಿಂದ ಬಂದ್ರೆ ನಾವು ಆವಾಗ 3 ಸರ್ತಿ ಸ್ಪ್ರೇ ಮಾಡ್ಬೇಕು. ಹಾಗಾಗಿ ಈ ಟೈಮ್ನಲ್ಲಿ ನೀವು ಇದಿಷ್ಟು ಮಾಡಬೇಕು. ಇದ್ರ ಜೊತೆಗೆ ಪ್ರತಿ ಗಿಡಕ್ಕೆ ಸುಮಾರು ಒಂದು 5-10 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಚೆನ್ನಾಗಿ ಕಳೆತಿರುವಂತ ಕೊಟ್ಟಿಗೆ ಗೊಬ್ಬರವನ್ನ ಕೊಡೋದ್ರಿಂದ ಗಿಡಗಳ ಆರೋಗ್ಯ ಮತ್ತೆ ಹೊಸದಾಗಿ ಬರುವಂತ ಕಂದುಗಳಿಗೆ ಚೈತನ್ಯ ಎರಡೂ ಸಿಗತ್ತೆ. ಇನ್ನ ಏಲಕ್ಕಿನಲ್ಲಿ ಕೆಲವೊಮ್ಮೆ ಏನಾಗ್ತದೆ ನರ್ಸರಿ ಮಾಡಬೇಕಾದ್ರೆ ಕಂದುಗಳಿಂದ ಕೂಡ ನರ್ಸರಿ ಮಾಡ್ತಾರೆ. ಆ ಕಂದುಗಳಿಂದ ಮಾಡುವಂತ ನರ್ಸರಿಗೆ ಇದು ಸೂಕ್ತವಾದ ಸಮಯ ಅಲ್ಲ. ಹಾಗಾಗಿ ದಯವಿಟ್ಟು ಕಂದುಗಳಿಂದ ನರ್ಸರಿ ಮಾಡುವಂತವರು ಈ ಸಮಯದಲ್ಲಿ ದಯವಿಟ್ಟು ಮಾಡಬೇಡ. ಮಾಡೋದಿದ್ದೇನಿದ್ರೆ ಬೀಜದ ಮುಖಾಂತರನೇ ಮಾಡಿ. ಇದಿಷ್ಟು ವಿಚಾರಗಳು ನವೆಂಬರ್ ಮಾಹೆಯಲ್ಲಿ ಸಂಬಾರ ಬೆಳೆಗಳಲ್ಲಿ ಏಲಕ್ಕಿನಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳು. ಹೌದು, ಆತ್ಮೀಯ ರೈತ ಬಾಂಧವರೇ, ಸಾರ್ವಜನಿಕರೇ, ಇದು ಹಾಸನ ಜಿಲ್ಲೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಪ್ರಕಟಣೆ. ಭಾರತ ಸರ್ಕಾರದ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಡಿಸೆಂಬರ್ ತಿಂಗಳ 7ನೇ ತಾರೀಖಿನವರೆಗೆ ಹಾಸನ ಜಿಲ್ಲೆಯಾದ್ಯಂತ ಜಾನುವಾರುಗಳಿಗೆ ಅಂದರೆ ದನ, ಎಮ್ಮೆ ಹಾಗೂ ಕರುಗಳಿಗೆ ಕಾಲುಬಾಯಿ ಜ್ವರ ರೋಗದ ವಿರುದ್ಧ 3ನೇ ಸುತ್ತಿನಲ್ಲಿ ಉಚಿತವಾಗಿ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಸನ ಜಿಲ್ಲೆಯ ಎಲ್ಲಾ ಜಾನುವಾರುಗಳ ಮಾಲೀಕರು, ಹೈನುರಾಸು ಸಾಕಾಣಿಕೆದಾರರು, ರೈತ ಬಾಂಧವರು ಹಾಗೂ ಸಾರ್ವಜನಿಕರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರ ರೋಗದ ಲಸಿಕೆಯನ್ನು ಹಾಕಿಸಿಕೊಳ್ಳುವ ಮೂಲಕ ತಮ್ಮ ಜಾನುವಾರುಗಳನ್ನು ಕಾಲುಬಾಯಿ ಜ್ವರ ರೋಗದಿಂದ ಸಂರಕ್ಷಿಸಿಕೊಳ್ಳಬೇಕೆಂದು ಹಾಸನದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಪ್ರಕಟಣೆಯು ಕೋರಿದೆ. ಗಮನಿಸಿ, ಡಿಸೆಂಬರ್ ತಿಂಗಳ 7ನೇ ತಾರೀಖಿನವರೆಗೆ ಹಾಸನ ಜಿಲ್ಲೆಯಾದ್ಯಂತ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರ ರೋಗದ ವಿರುದ್ಧ 3ನೇ ಸುತ್ತಿನಲ್ಲಿ ಉಚಿತವಾಗಿ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಾನುವಾರುಗಳ ಮಾಲೀಕರು, ಹೈನುರಾಸು ಸಾಕಾಣಿಕೆದಾರರು, ರೈತ ಬಾಂಧವರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಮಾಡಿಕೊಳ್ಳಬೇಕೆಂದು ಪ್ರಕಟಣೆ ಕೋರಿದೆ. ಇನ್ನು ಎರಡನೇದಾಗಿ ನಾವು ನೋಡಿದರೆ ಕಾಳುಮೆಣಸು. ಈ ಕಾಳುಮೆಣಸಿನಲ್ಲಿ ಏನೆಲ್ಲ ನಾವು ಬೇಸಾಯ ಕ್ರಮಗಳನ್ನ ಈ ಸಂದರ್ಭದಲ್ಲಿ ಅನುಸರಿಸಬೇಕು ಅಂತ ಹೇಳ್ತೀರಿ? ಕಾಳುಮೆಣಸಿನ ವಿಚಾರಕ್ಕೆ ಬಂದಾಗ ಕಾಳುಗಳು ಬಲಿಲಿಕ್ಕೆ ಶುರು ಆಗಿರ್ತದೆ, ಹಂತ ಹಂತ ಕಾಳು ತುಂಬಿರುತ್ತೆ, ಬಲಿಲಿಕ್ಕೆ ಶುರು ಆಗಿರುತ್ತೆ. ಈ ಸಮಯದಲ್ಲಿ ಗಿಡಕ್ಕೆ ನೀರು, ಪೋಷಕಾಂಶಗಳು ಎರಡೂ ಅವಶ್ಯಕತೆ ಜಾಸ್ತಿ, ಬಹಳ ಮುಖ್ಯ. ಹಾಗಾಗಿ ಈಗ ಮೊದಲೇ ಹೇಳಿದಾಗೆ ನಾನು ಸುಣ್ಣ ಹಾಕೋದು, ಆಮೇಲಿಂದ ಬೇವಿನ ಹಿಂಡಿ ಹಾಕೋದು, ಟ್ರೈಕೋಡರ್ಮ ಸುಡೋಮೊನಾಸ್ ಬಳಸೋದು ಇವೆಲ್ಲ ರೆಗ್ಯುಲರ್ ಆಗಿ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ನಮಗೆ ಕಂಡು ಬರ್ತಾ ಇರುವಂತಹ ಹೊಸ ಸಮಸ್ಯೆ ಏನಪ್ಪ ಅಂದ್ರೆ, ಏಲಕ್ಕಿ, ಕಾಳುಮೆಣಸು ಮತ್ತೆ ಶುಂಠಿ ತೋಟಗಳಲ್ಲಿ ಜಂತುಳುವಿನ ಬಾಧೆ ಜಾಸ್ತಿ ಆಗ್ತದೆ. ಮಳೆ ಕಡಿಮೆ ಆದ ಕೂಡಲೇ ಜಂತುಳುವಿನ ಬಾಧೆ ಆಟೋಮೆಟಿಕಲಿ ಜಾಸ್ತಿ ಆಗ್ತದೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಮ್ಗೆ ಅದ್ರ ಬಾಧೆ ತುಂಬಾ ಚೆನ್ನಾಗಿ ಕಾಣ್ತದೆ. ಹಾಗಾಗಿ ಅಂತಹ ತೋಟಗಳಲ್ಲಿ ಅದನ್ನ ನಿರ್ವಹಣೆ ಮಾಡಬೇಕು ಅಂದಾಗ ನಾವು ನೈಸರ್ಗಿಕವಾಗಿ ಮಾಡ್ತೀವಿ ಅಂತಂದ್ರೆ ಬೇವಿನಿಂಡಿ ಹಾಕೋದ್ರಿಂದ ಅದನ್ನ ಆ ತೋಟಲ್ಲಿ ಇಟ್ಕೊಬಹುದು. ಎರಡನೇದು ನಾನು ಹೇಗೆ ಲಸಿಕೆ ಅನ್ನೋ ವಿಚಾರ ಹೇಳಿದೆ, ಅದೇ ರೀತಿ ಪ್ಯಾಸಿಲೋಮೈಸಿಸ್ ಪಚೋನಿಯಾ ಅನ್ನುವಂತ ಜೈವಿಕಗಳಿದಾವೆ, ಅದನ್ನ ತಗೊಂಬಂದು ಹಾಕಿದ್ರೆ ಅವು ಈ ಜಂತುಳುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನ ಕೊಲ್ತದೆ. ಹಾಗಾಗಿ ಕೊಟ್ಟಿಗೆ ಗೊಬ್ಬರ ನೀವ್ ಏನ್ ಹಾಕ್ತೀರಿ ಅದ್ರ ಜೊತೆಗೆ ಟ್ರೈಕೋಡರ್ಮ ಸುಡೋಮೊನಾಸ್ ಪಚೋನಿಯಾ ಮತ್ತೆ ಪ್ಯಾಸಿಲೋಮೈಸಿಸ್ ಇವು ನಾಲ್ಕನ್ನು ಬೆರೆಸ್ಬಿಟ್ಟು ಹಾಕೋದ್ರಿಂದ ನಮಗೆ ಈ ಜಂತುಳುವಿನ ಬಾಧೆಯನ್ನ ಹತೋಟಿಲಿ ಇಟ್ಕೊಬಹುದು. ಪ್ರಮಾಣಕ್ಕೆ ವಿಚಾರಕ್ಕೆ ಬಂದಾಗ ಪ್ರತಿ ಗಿಡಕ್ಕೆ ಕನಿಷ್ಠ 20 ಗ್ರಾಂನಷ್ಟು ಟ್ರೈಕೋಡರ್ಮ ಸುಡೋಮೊನಾಸ್ ಮತ್ತೆ ಪಚೋನಿಯಾ ಪ್ರತಿಯೊಂದು 20 20 20 ಒಟ್ಟು 80 ಗ್ರಾಂನಷ್ಟು ಜೈವಿಕ ಗೊಬ್ಬರಗಳನ್ನ ವರ್ಷಕ್ಕೆ 2 ಸರ್ತಿ ಕೊಡೋದ್ರಿಂದ ನಮಗೆ ನ್ಯಾಚುರಲಿ ಇವುಗಳನ್ನ ನಾವು ಹತೋಟಿಲಿ ಇಟ್ಕೊಬಹುದು. ಮತ್ತೆ ಕಾಳುಗಳೀಗ ಕಟ್ತಾ ಇರುವಂತಹ ಹಂತದಲ್ಲಿ ಆ ಪೋಷಕಾಂಶಗಳು ಕೂಡ ಬಹಳ ಮುಖ್ಯ. ಈಗ ಹೆಕ್ಟೇರ್ಗೆ ನಾವು ಸುಮಾರು 5-6 ಟನ್ ಇಳುವರಿ ತೆಗೆಯುವಂತಹ ತೋಟಗಳಿಗೆ ಕನಿಷ್ಠ ಪಕ್ಷ 30 ಕೆಜಿಯಷ್ಟು ಸಾರಜನಕ, 25 ಕೆಜಿಯಷ್ಟು ರಂಜಕ ಮತ್ತೆ 100 ಕೆಜಿಯಷ್ಟು ಪೊಟಾಷನ್ನ ನಾವು ಗಿಡಗಳಿಗೆ ಈ ಟೈಮ್ನಲ್ಲಿ ಕೊಡಬೇಕಾಗ್ತದೆ. ಇದರ ಜೊತೆಗೆ ISR ಅವರು ತಂದಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ನವರು ತಂದಿರುವಂತಹ ಪೆಪ್ಪರ್ ಸ್ಪೆಷಲ್ ಅನ್ನುವಂತ ಲಘು ಪೋಷಕಾಂಶಗಳ ಮಿಶ್ರಣವನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ನಮಗೆ ಗಿಡಗಳ ಆರೈಕೆ, ಆರೋಗ್ಯ ಎರಡೂ ಸುಧಾರಿಸುತ್ತೆ ಮತ್ತೆ ಕನಿಷ್ಠ 10-15% ಇಳುವರಿ ಹೆಚ್ಚಳ ಸಿಗುತ್ತೆ. ಯಾರು ಬೋರ್ಡೋ ಮಾಡಿಲ್ಲ ದಯವಿಟ್ಟು ಬೋರ್ಡೋ ಈ ಎರಡೂ ಬೆಳೆಗಳಿಗೆ ತಪ್ಪಿಸದಂತೆ ಮಾಡಿ. ಮತ್ತೆ ಮಳೆ ನಿಂತ ಮೇಲೆ ನಮಗೆ ಸಾಮಾನ್ಯವಾಗಿ ಕಂಡು ಬರುವಂತಹ ಬಾಧೆ ಏನಪ್ಪಾ ಅಂತಂದ್ರೆ ಶೀಘ್ರ ಸ್ವರ್ಗ ರೋಗ. ಅದು ಏನು ಅಂದ್ರೆ ಈ ಬಿಳಿ ಬೇರ್ಗಳಿಗೆ ನಮಗೆ ಇರುವಂತಹ ಬಾಧೆ ಈ ಟೈಮ್ನಲ್ಲಿ ಕಂಡು ಬರ್ತದೆ. ಬಿಳಿ ಬೇರ್ಗಳಿಗೆ ಅಥವಾ ಫೀಡರ್ ರೂಟ್ಸ್ಗೆ ಇನ್ಫೆಕ್ಷನ್ ಇತ್ತು ಅಂತಂದ್ರೆ ಬಳ್ಳಿಗಳು ಬತ್ತೋದಿಲ್ಲ, ಕೇವಲ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಅಂತಹ ಸಮಯದಲ್ಲಿ ಬುಡಾನ ಸ್ವಚ್ಛ ಮಾಡಿಬಿಟ್ಟು ಗಿಡದ ಬುಡಕ್ಕೆ ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋಸಬ್ ಇರುವಂತಹ ಶಿಲೀಂಧ್ರನಾಶಕಗಳ ಸಂಯೋಜನೆ ಇರುವಂತಹ ಮಿಶ್ರಣನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಹಾಕಿ 4-5 ಲೀಟರ್ ದ್ರಾವಣವನ್ನ ಡ್ರಂಚಿಂಗ್ ಮಾಡಬೇಕಾಗ್ತದೆ. ಮತ್ತೆ ಇದಾದ ನಂತರ ನಮಗೆ ಬರುವಂತಹ ರೋಗದ ವಿಚಾರಗಳು ಇಷ್ಟ ಆಯ್ತು ಅಂತಂದ್ರೆ ಕೀಟದ ಬಾಧೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಕಾಳುಮೆಣಸಿನ ತೋಟಗಳಲ್ಲಿ ಮೀಲಿ ಬಗ್ಸ್ ಅಂತ ಹೇಳ್ತೀವಿ, ಹಿಟ್ಟು ತಿಗಣೆ. ಗಿಡ ನೋಡ್ಲಿಕ್ಕೆ ಆರೋಗ್ಯವಾಗಿರುತ್ತೆ ಆದ್ರೆ ನಿಧಾನವಾಗಿ ಹಳದಿ ಬಣ್ಣಕ್ಕೆ ತಿರುಗ್ತಾ ಬರ್ತದೆ. ಫೀಡರ್ ರೂಟ್ಸ್ ಅಲ್ಲಿ ಯಾವುದೇ ಇನ್ಫೆಕ್ಷನ್ ಇರೋದಿಲ್ಲ. ಬುಡಾನ ಕೆದಕ್ ನೋಡಿದಾಗ ಆ ಬುಡದ ಹತ್ರ ಹಿಟ್ಟು ತಿಗಣೆ ಆಶ್ರಯ ಪಡೆದು ನಿದ್ದೆ ಮಾಡ್ತಾ ಇರ್ತದೆ. ಈ ಕಾಫಿ ತೋಟದಲ್ಲಿ ಕಾಳುಮೆಣಸು ಇರೋದ್ರಿಂದ ಹಿಟ್ಟು ತಿಗಣೆಗೂ ಇರುವೆಗಳಿಗೂ ಗಂಡ ಹೆಂಡತಿ ಸಂಬಂಧ, ಅವು ಓಡಾಟ ಮಾಡೋದಿಲ್ಲ, ಹುಟ್ಟು ಸೋಮಾರಿ. ಸಾಮಾನ್ಯವಾಗಿ ಕಾಫಿ ಎಲೆ ಕೆಳಭಾಗದಲ್ಲಿ ಇರ್ತವೆ, ಮಳೆ ಕಡಿಮೆ ಆದ ನಂತರ ಇರುವೆಗಳು ಏನ್ ಮಾಡ್ತವೆ, ನೀನ್ ಇಲ್ಲಿ ಇರ್ಬೇಡ ಬಾಯಿಲಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದದನ್ನ ಇದ್ರ ಬುಡಕ್ ಬಿಡ್ತದೆ. ಅಲ್ಲಿ ಇವುಗಳ ಸಂತಾನೋತ್ಪತ್ತಿ ಹೆಚ್ಚಾಗ್ತದೆ. ಹಾಗಾಗಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಹಿಟ್ಟು ತಿಗಣೆ ಬಾಧೆ ಜಾಸ್ತಿ ಇರ್ತದೆ. ಇದರ ಬಾಧೆನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಇಮ್ಡಾಕ್ಲೋಪ್ರಿಡ್ ಅನ್ನುವಂತ ಕೀಟನಾಶಕ ಸಿಗುತ್ತೆ. ಪ್ರತಿ ಲೀಟರ್ ನೀರಿಗೆ 1/4 ml ಅಥವಾ 1 ಬ್ಯಾರೆಲ್ಗೆ ಕೇವಲ 100 ಮಿಲಿ ಮಾತ್ರ ಸಾಕು. ಇದರ ಜೊತೆಗೆ 100 ಗ್ರಾಂನಷ್ಟು ಸೋಪಿನ ಪುಡಿ ಬೆರೆಸ್ಬಿಟ್ಟು ಬುಡಕ್ಕೆ ಹಾಕ್ಬಹುದು. ಇಮಿಡಾಕ್ಲೋಪ್ರಿಡ್ ನಾನು ಬಳಸೋಲ್ಲ ಅನ್ನೋದಿತ್ತು ಅಂತಂದ್ರೆ ಕ್ಲೋರೋಪೈರಿಪಾಸ್ 50% ಇಸಿ ಅದರ ಜೊತೆಗೆ ಸೈಪರ್ಮೆಥಿನ್ 5% ಇಸಿ ಕಾಂಬಿನೇಷನ್ ಇರುವಂತಹ ಕೀಟನಾಶಕವನ್ನ ಪ್ರತಿ ಬ್ಯಾರೆಲ್ಗೆ ಸುಮಾರು 300 ml ತಗೋಬೇಕು ಮತ್ತೆ 100 ಗ್ರಾಂನಷ್ಟು ಸೋಪಿನ ಪೌಡರ್ ತಗೊಬೇಕು. ಹಾಕೊಂಡು ಎರಡನ್ನು ಮಿಕ್ಸ್ ಮಾಡಬೇಕು. ಸೋಪನ್ ಪೌಡರ್ ಅಥವಾ ಶಾಂಪು ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಆ ಹಿಟ್ಟು ತಿಗಣೆ ಮೈ ಮೇಲೆ ಮೇಣದ ಅಂಶ ಜಾಸ್ತಿ ಇರ್ತದೆ, ಅದನ್ನ ಕರಗಿಸೋದಕ್ಕೆ ನಮ್ಗೆ ಸೋಪನ್ ಪೌಡರ್ ಕೆಲಸ ಮಾಡ್ತದೆ. ಅದು ಕರಗಿಸಿ ಒಳಕ್ಕೆ ಔಷಧಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಈ ಸೋಪನ್ ಪೌಡರ್ ಅವಶ್ಯಕತೆ ಇದೆ. ಇವಿಷ್ಟು ಮಾಡಿದಂತ ಪಕ್ಷದಲ್ಲಿ ನಮಗೆ ಸಮಸ್ಯೆ ಕಂಟ್ರೋಲ್ಗೆ ಬರ್ತದೆ. ಇನ್ನ ಮಳೆಗಾಲ ಕಡಿಮೆ ಆಯ್ತು ನಮ್ಗೆ, ಇತ್ತೀಚೆಗಷ್ಟೇ ಈಗ ಬಿಸಿಲು ಕಾಣ್ತಾ ಇರೋದು. ಹಾಗಾಗಿ ಈ ನಮ್ಮ ಕಾಳು ಮೆಣಸಿನಲ್ಲಿ ಏನಾಗ್ತದೆ, ಆಂಥ್ರಾಕ್ನೋಸ್ ಅಥವಾ ಎಲೆ ಚಿಕ್ಕಿ ರೋಗದ ಬಾಧೆ ಈ ಟೈಮ್ನಲ್ಲಿ ಶುರು ಆಗ್ತದೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೆಲವೊಮ್ಮೆ ಶುರು ಆಗ್ತದೆ. ಎಲ್ಲೆಲ್ಲಿ ಈ ಆಂಥ್ರಾಕ್ನೋಸ್ ಬಾಧೆ ಕಂಡು ಬರ್ತದೆ, ಎಲೆಗಳ ಮೇಲೆ ಕಪ್ಪು ಬಣ್ಣದ ಚುಕ್ಕೆ, ಆ ಕಪ್ಪು ಬಣ್ಣದ ಚುಕ್ಕೆ ಸುತ್ತ ಹಳದಿ ಬಣ್ಣದ ಮಾರ್ಕಿಂಗ್ ಇರುತ್ತೆ, ಮತ್ತೆ ಕೊತ್ತುಗಳು ಏನಿರುತ್ತದೆ, ಆ ಕೊತ್ತುಗಳು ಉದುರದಕ್ಕೆ ಶುರು ಆಗುತ್ತೆ, ಆ ಕೊತ್ತುಗಳ ತುದಿ ಕಪ್ಪಾಗಿರುತ್ತೆ. ಹಾಗಾಗಿ ಅಂತಹ ಜಾಗಗಳನ್ನ ನಾವು, ಅಂತಹ ತಾಕ್ಗಳನ್ನ ಗುರುತಿಟ್ಕೊಂಡು ಅಂತಹ ಬಳ್ಳಿಗಳಿಗೆ ಶಿಲೀಂಧ್ರನಾಶಕವನ್ನ ಸಿಂಪಡಣೆ ಮಾಡಬೇಕಾಗ್ತದೆ. ಶಿಲೀಂಧ್ರನಾಶಕ ವಿಚಾರಕ್ಕೆ ಬಂದಾಗ ಕಾರ್ಬೆಂಡಿಜೈಮ್ ಮತ್ತೆ ಮ್ಯಾಂಕೋಜೈಮ್ ಕಾಂಬಿನೇಷನ್ ಇರುವಂತ ಶಿಲೀಂಧ್ರನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಹಾಕಿ ನಾವು ಸಿಂಪಡಣೆ ಮಾಡಬೇಕಾಗ್ತದೆ. ಇದುವರೆಗೆ ಪೆಪ್ಪರ್ ವಿಚಾರವಾಗಿ ಇದಿಷ್ಟು ವಿಚಾರಗಳಾಯ್ತು. ಇನ್ನು ಈ ಅಕ್ಟೋಬರ್ ನವೆಂಬರ್ ತಿಂಗಳ ವಿಚಾರಕ್ಕೆ ಬಂದಾಗ ಮತ್ತೊಂದು ಬೆಳೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಾಂಬಾರ್ ಬೆಳೆ ವಿಚಾರಕ್ಕೆ ಬಂದಾಗ ಶುಂಠಿ ಆಲ್ಮೋಸ್ಟ್ ಗೆಡ್ಡೆಗಳು ಬಲ್ತಿರುತ್ತದೆ. ಹಾಗಾಗಿ ನಮ್ಗೆ ಬಹಳಷ್ಟು ಬಾಧೆಗಳನ್ನ ದಾಟಿ ಯಾವ ತಾಕುಗಳು ತುಂಬಾ ಸದೃಢವಾಗಿದೆ, ಆರೋಗ್ಯವಾಗಿದೆ, ಅಂತಹ ತಾಕುಗಳನ್ನ ನಾವು ಗುರುತು ಮಾಡಿಕೊಂಡು ಅದನ್ನ ಬೀಜಕ್ಕೆ ಗೆಡ್ಡೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತೆ ಆ ಗೆಡ್ಡೆಗಳನ್ನ ಗಮನಿಸಬೇಕು, ಅದ್ರ ಮೇಲೆ ಶಲ್ಕ ಕೀಟ ಏನಾರ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲ ಸ್ವಲ್ಪ ಗಮನಿಸಿ ಸದೃಢವಾಗಿರುವಂತಹ ಗಿಡಗಳನ್ನ ನಾವು ಗುರುತಿಟ್ಕೊಂಡ್ರೆ ಮುಂದಿನ ಸೀಸನ್ ಬೇಕಾಗಿರುವಂತಹ ಬೀಜಗಳನ್ನ ಗುರುತಿಟ್ಕೊಳ್ಳೋದಕ್ಕೆ ಇದು ಸಕಾಲ. ಮತ್ತೆ ಕೊನೆ ಕಂತಿನ ಗೊಬ್ಬರ ಯಾರು ತಡವಾಗಿ ನಾಟಿ ಮಾಡಿರ್ತಾರೆ ಅವ್ರಿಗೆ ಸುಮಾರು 100 ಕೆಜಿಯಷ್ಟು ಸಾರಜನಕ 1 ಹೆಕ್ಟೇರ್ಗೆ 2.5 ಎಕರೆಗೆ ಮತ್ತೆ 40 ಕೆಜಿಯಷ್ಟು ಪೊಟಾಷನ್ನ ಕೊಡಬೇಕಾಗ್ತದೆ. ಅದೇ ರೀತಿ ಮೈಕ್ರೋನ್ಯೂಟ್ರಿಯಂಟ್ ಅಥವಾ ಲಘು ಪೋಷಕಾಂಶಗಳ ವಿಚಾರವಾಗಿ ಬಂದಾಗ ಜಿಂಜರ್ ಸ್ಪೆಷಲ್ ಅನ್ನುವಂಥದ್ದೇ ಸಿಗುತ್ತೆ ಮಾರ್ಕೆಟ್ನಲ್ಲಿ, ಅದನ್ನ ಕೊನೆಯ ರೌಂಡು 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಕೊಟ್ರೆ ನಮಗೆ ಇಳುವರಿನಲ್ಲಿ ಖಂಡಿತ 5-10% ಅಷ್ಟು ಹೆಚ್ಚುವರಿ ಇದ್ದೇ ಇರುತ್ತೆ. ಮತ್ತೆ ಬೀಜದ ತಾಕುಗಳನ್ನ ನಾವು ಗುರುತಿಟ್ಕೊಳ್ಳೋದಕ್ಕೆ ಇದು ಸಕಾಲ. ಇನ್ನ ಬಹಳ ಮುಖ್ಯವಾಗಿ ಈ ಎಲ್ಲಾ ಬೆಳೆಗಳ ವಿಚಾರ ಗಮನಿಸಿದಾಗ ಏಲಕ್ಕಿ ಆಗ್ಬೋದು ಮತ್ತೆ ಕಾಳುಮೆಣಸು ಆಗ್ಬೋದು, ಈ ಎರಡೂ ಬೆಳೆಗಳಿಗೆ ಈ ಟೈಮ್ನಲ್ಲಿ ನಮಗೆ ನೀರಾವರಿ ಸೌಲಭ್ಯ ಬಹಳ ಮುಖ್ಯ. ಯಾಕಂದ್ರೆ ಕಾಳುಮೆಣಸು ಕಾಳು ಕಟ್ತಾ ಇರುವಂತಹ ಹಂತ ಇರ್ತದೆ, ಇನ್ನ ಆದಂತ 2-3 ತಿಂಗಳಲ್ಲಿ ನಮ್ಗೆ ಕುಯಿಲು ರೆಡಿ ಆಗ್ತದೆ. ಏಲಕ್ಕಿನಲ್ಲಿ ಇನ್ನ 1-2 ಫಸಲು ನಮ್ಗೆ ಹಾರ್ವೆಸ್ಟ್ ಬಂದಿರ್ತದೆ. ಹಾಗಾಗಿ ಈ ಸಮಯದಲ್ಲಿ ನಮ್ಗೆ ನೀರಾವರಿ ಸೌಲಭ್ಯಗಳು ಬಹಳ ಮುಖ್ಯವಾಗಿರ್ತದೆ. ಏಲಕ್ಕಿ ವಿಚಾರಕ್ಕೆ ಬಂದಾಗ 10-12 ದಿನಗಳಿಗೆ ಒಮ್ಮೆ ಪ್ರತಿ ಗಿಡಕ್ಕೆ ಸುಮಾರು 30 ಲೀಟರ್ನಷ್ಟು ನೀರನ್ನ ಕೊಡಬೇಕಾಗ್ತದೆ. ಕಾಳುಮೆಣಸಿನ ವಿಚಾರಕ್ಕೆ ಬಂದಾಗ ಪ್ರತಿ 15 ದಿನಗಳಿಗೊಮ್ಮೆ 50-60 ಲೀಟರ್ ನೀರನ್ನ ನಾವು ಕೊಡಬೇಕಾಗ್ತದೆ. ಈ ನೀರನ್ನ ಕೊಡೋದ್ರಿಂದ ಏನಾಗುತ್ತೆ ನಮ್ಗೆ, ಬಹಳ ಮುಖ್ಯವಾಗಿ ಏಲಕ್ಕಿ ತೋಟಗಳಲ್ಲಿ ನೀರು ಕೊಡಬೇಕಾದ್ರೆ ಸ್ಪ್ರಿಂಕ್ಲರ್ ಮುಖಾಂತರ ಕುಡಿ ಅಂತ ಹೇಳ್ತೀವಿ. ಕಾರಣ ಇಷ್ಟೇ, ಸ್ಪ್ರಿಂಕ್ಲರ್ ಮುಖಾಂತರ ನಾವು ನೀರನ್ನ ಕೊಟ್ಟಾಗ ಒಂದು ವಾತಾವರಣ ಏನ್ ನಿರ್ಮಾಣ ಆಗ್ತದೆ, ತಂಪಾದಂತ ವಾತಾವರಣ, ಅದು ಗಿಡಗಳಿಗೆ ಪೂರಕವಾಗಿರ್ತದೆ, ಬಾಧೆಯನ್ನ ಕಡಿಮೆ ಮಾಡ್ಕೊಬಹುದು. ಇನ್ನ ದಂಟನ್ನ ಕೊರೆಯುವಂತ ಹುಳದ ಬಾಧೆ ಕೂಡ ಕೊನೆ ಹಂತದಲ್ಲಿ ನಮಗೆ ಕಂಡು ಬರ್ತದೆ. ತೀವ್ರ ಅದು ಅಕ್ಟೋಬರ್ ಕೊನೆ ನವೆಂಬರ್ ಮೊದಲನೇ ವಾರದಲ್ಲಿ ಕಂಡು ಬಂದ್ರೆ ಮಾತ್ರ ತಾವು ದಯವಿಟ್ಟು ಕೀಟನಾಶಕ ಬಳಕೆಗೆ ಮುಂದಾಗಬೇಕು. ಅದಕ್ಕೆ ತಾವು ಬಳಸೋದಿತ್ತು ಅಂತಂದ್ರೆ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತನ್ನುವಂತ ಒಂದು ಅಂತರ್ವ್ಯಾಪಿ ಕೀಟನಾಶಕ ಇದೆ, ಅದನ್ನ ಬಳಸೋದಿತ್ತು ಅಂದ್ರೆ ಕೇವಲ 100 ಲೀಟರ್ ನೀರಿಗೆ 40 ಗ್ರಾಂನಷ್ಟು ಮಾತ್ರ ಹಾಕೋಬೇಕು. ಅದೇ ಬಾಧೆ ನಮಗೆ ನವೆಂಬರ್ ತಿಂಗಳು ಕೊನೆ ಕಂಡು ಬಂತು ಅಂತಂದ್ರೆ ಡಿಸೆಂಬರ್ಗೆಲ್ಲ ನಾವು ಕಟಾವು ಮಾಡೋದ್ರಿಂದ ಅದರಿಂದ ಏನು ನಷ್ಟ ಆಗೋದಿಲ್ಲ, ಹಾಗಾಗಿ ಅದನ್ನ ಕೈ ಬಿಡಬಹುದು ರೈತರು. ಅಂದ್ರೆ ಯಾರು ಡಿಸೆಂಬರ್ ಮೊದಲನೇ ವಾರ 2ನೇ ವಾರದಲ್ಲಿ ಕಟಾವು ರೆಡಿ ಇದೆ ಅಂತ ರೈತರುಗಳು ಇದನ್ನ ಕೈ ಬಿಡಬಹುದು. ಇಲ್ಲ ನಂದು ತಡವಾಗ್ತದೆ ಜನವರಿ ತನಕ ಹೋಗ್ತದೆ ಅನ್ನುವಂಥವ್ರು ಒಂದು ಕೀಟನಾಶಕದ ಸಿಂಪಡಣೆ ಅವಶ್ಯಕತೆ ಇದೆ. ಶಿಲೀಂಧ್ರನಾಶಕವನ್ನು ನಾನು ಆಲ್ರೆಡಿ ಹೇಳಿದ್ದೀನಿ, ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಇರುವಂತಹ ಕಾಂಬಿನೇಷನ್ ಇರುವಂತಹ ಶಿಲೀಂಧ್ರನಾಶಕ. ಬರೇ ಎಲೆ ಚುಕ್ಕಿ ರೋಗ ಇದೆ, ಗೆಡ್ಡೆ ಕೊಳೆ ರೋಗ ಇಲ್ಲ ಅನ್ನೋದಿತ್ತು ಅಂತಂದ್ರೆ ಅಲ್ಲಿ ಕಾರ್ಬಿಂಡಿಜೈಮ್ ಮತ್ತೆ ಮ್ಯಾಂಕೋಜಬ್ ಕಾಂಬಿನೇಷನ್ ಇರುವಂತಹ ಶಿಲೀಂಧ್ರನಾಶಕವನ್ನ ಹಾಕಿ ನಾವು ಸಿಂಪಡಣೆ ಮಾಡಿದ್ರೆ ನಾವು ಎಲೆ ಚುಕ್ಕಿ ರೋಗವನ್ನ ಹತೋಟಿನಲ್ಲಿ ಇಟ್ಕೊಬಹುದು. ಒಟ್ಟಾರೆ ನಮ್ಮ ರೈತ ಬಾಂಧವರು ಈ ಒಂದು ತಿಂಗಳಿನಲ್ಲಿ ಈ ಸಂಬಾರ ಬೆಳೆಗಳಲ್ಲಿ ಈ ರೀತಿಯ ಬೇಸಾಯ ಕ್ರಮಗಳನ್ನ ಕೈಗೊಂಡಲ್ಲಿ ಈಗೇನು ಕಾಳುಮೆಣಸಲ್ಲಿ ಕಟಾವು ಆಗ ಸಂದರ್ಭ, ಹಾಗೇನೆ ಏಲಕ್ಕಿನಲ್ಲಿ ಇನ್ನೊಂದು ಹಂತದ ಕಟಾವು, ಜೊತೆಗೆ ನಮ್ಮ ಶುಂಠಿನಲ್ಲಿ ಇನ್ನೊಂದು ತಿಂಗಳು ಕಳೆದ್ರೆ ಅಥವಾ ಎರಡು ತಿಂಗಳು ಕಳೆದ್ರೆ ಕಟಾವಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ಅವರು ಬೀಜದ ಗೆಡ್ಡೆಗಳ ಆಯ್ಕೆಗಳನ್ನ ಮಾಡ್ಕೊಳ್ಳಕ್ಕೆ ಸುಸಂದರ್ಭ ಅಂತ ಹೇಳ್ಬಹುದು. ಈ ಕುರಿತಂತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ರೈತ ಬಂಧುವರು ತಮ್ಮನ್ನ ಸಂಪರ್ಕವನ್ನು ಮಾಡುವುದು ಹೇಗೆ ಡಾಕ್ಟರ್? ನನ್ನ ಮೊಬೈಲ್ ದೂರವಾಣಿ ಸಂಖ್ಯೆಗೆ ಅವರು ಸಂಪರ್ಕ ಮಾಡಲಿ. ಮೊಬೈಲ್ ದೂರವಾಣಿ ಸಂಖ್ಯೆ 9449736330. ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9449736330. ಒಳ್ಳೆಯದು ಡಾಕ್ಟ್ರೆ. ಇದುವರೆಗೆ ನವೆಂಬರ್ ತಿಂಗಳಲ್ಲಿ ಸಂಬಾರ ಬೆಳೆಗಳಲ್ಲಿ ಕೈಗೊಳ್ಳಬೇಕಾದ ಬೇಸಾಯ ಕ್ರಮಗಳು ಈ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಂಡ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇಂದಿನ ಕಿಸಾನ್ ವಾಣಿಯಲ್ಲಿ ನವೆಂಬರ್ ತಿಂಗಳಿನಲ್ಲಿ ಸಾಂಬಾರ ಬೆಳೆಗಳಲ್ಲಿ ಕೈಗೊಳ್ಳಬೇಕಾದ ಬೇಸಾಯ ಕ್ರಮಗಳು ಈ ಕುರಿತು ಸಕಲೇಶಪುರ ತಾಲೂಕಿನ ದೋಣಿಗಾಲ್ನಲ್ಲಿರುವ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿಯಿಂದ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಶ್ರೀಯುತ ಬಿವೈ ವಿಜೇಂದ್ರರವರ ಜನ್ಮದಿನದ ಅಂಗವಾಗಿ ಹಾಸನ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಮಾಜಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಹಾಲಿ ರಾಜ್ಯ ಪರಿಷತ್ ಸದಸ್ಯರಾದ ನಾಗೇಶ್ ರವರು ಮತ್ತು ಹಾಸನ ಬಿಜೆಪಿ ಯುವ ಮೋರ್ಚಾ ಪದಾಧಿಕಾರಿಗಳು ಸೇರಿ ಶಿವನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ವಿವಿಧ ಶಾಲೆಗಳ ದಿವ್ಯಾಂಗ ಚೈತನ್ಯ ಮಕ್ಕಳಿಗೆ ಸಿಹಿ ಹಾಗೂ ಫಲಗಳನ್ನು ವಿತರಿಸುತ್ತಿದ್ದಾರೆ ಹಾಗೂ ಶ್ರೀಯುತ ಬಿವೈ ವಿಜೇಂದ್ರರವರಿಗೆ ಭವಿಷ್ಯದ ನಾಯಕರಾಗಿ ಹೊರಹೊಮ್ಮಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:10 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ, ಪ್ರಸ್ತುತಿ ಎಂ ಶಿವಕುಮಾರ್. 6:51 ಚಿತ್ರಗೀತೆಗಳನ್ನು ಕೇಳಬಹುದು. 7:45 ಸಮಾಚಾರ ದರ್ಶನ. 8:00 ಯುವವಾಣಿ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗೋಣಿಮರೂರಿನ ಡಿಸ್ಕಸ್ ಕ್ರೀಡಾಪಟು ಕಡ್ಯದ ಲಿಖಿತ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂಎನ್ ವಿನೋದ್. 8:30 ಹಾಗೂ 9:15 ಚಿತ್ರಗೀತೆಗಳನ್ನು ಕೇಳಬಹುದು. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಚಿಂತನ, ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ. 6:15 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:45 ರೈತರಿಗೆ ಸಲಹೆ. 6:50 ಭಾವಗೀತೆಯನ್ನು ಕೇಳಬಹುದು. 7:15 ಪ್ರಾಯೋಜಿತ ಕಾರ್ಯಕ್ರಮ, ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. ಭಾಗವಹಿಸುವವರು ಡಾ ಕಿರಣ್ ಸೂರ್ಯ. 7:50 ಸವಿಗಾನ.